ಚನ್ನರಾಯಪಟ್ಟಣ ತಾಲೂಕು ಬೆಕ್ಕ ಗ್ರಾಮದ ಪ್ರಗತಿಪರ ಕೃಷಿಕ ಬಿ ರಾಘವೇಂದ್ರ ಅವರೊಂದಿಗಿನ ಸಂದರ್ಶನದ ಮೊದಲ ಭಾಗವನ್ನ ಕೇಳೋಣ. ಪ್ರೀತಿಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಇದ್ದಾರೆ ಚನ್ನರಾಯಪಟ್ಟಣ ತಾಲೂಕು ಶ್ರವಣಬೆಳಗೊಳ ಹೋಬಳಿಯ ಬೆಕ್ಕ ಗ್ರಾಮದ ಪ್ರಗತಿಪರ ಕೃಷಿಕರಾದ ರಾಘವೇಂದ್ರ ಅವರು. ರಾಘವೇಂದ್ರ ಅವರು ಓದಿದಂತಹ ಪದವೀಧರರು, ಬೇರೆ ಕೆಲಸದಲ್ಲಿ ಇದ್ದಂಥವ್ರು, ಈಗ ಕೃಷಿ ಮಾಡಬೇಕು ಅಂತೇಳಿ ಬಂದು ಕೃಷಿಯನ್ನ ಮಾಡ್ತಾ ಇದ್ದಾರೆ. ಕೃಷಿ ಮಾಡತಕ್ಕಂಥದ್ದು ಅವ್ರಿಗೆ ಅನಿವಾರ್ಯವೂ ಕೂಡ ಆಗಿದೆ. ಆದ್ರೆ ಅನಿವಾರ್ಯ ಆದ್ರೂ ಕೂಡ ಕೃಷಿ ಅನ್ನುವಂಥದ್ದು ಏನಿದೆಯೋ ಇದರಲ್ಲಿ ಒಂದಷ್ಟು ಬದಲಾವಣೆಗಳನ್ನ ಮಾಡ್ಕೊಂಡ್ರೆ ಒಳ್ಳೆಯ ಸಂಪಾದನೆಯನ್ನ ಮಾಡಬಹುದು, ಒಳ್ಳೆಯ ಆರೋಗ್ಯವನ್ನ ಪಡೆದುಕೊಳ್ಬಹುದು, ಹಾಗೇನೆ ನಮ್ಮ ಪ್ರಕೃತಿಯನ್ನು ಕೂಡ ಚೆನ್ನಾಗಿ ಇಟ್ಕೊಳ್ಬಹುದು ಅನ್ನುವಂಥದ್ದು ಅವರ ಧ್ಯೇಯ. ಈ ನಿಟ್ಟಿನಲ್ಲಿ ಏನೆಲ್ಲ ಬದಲಾವಣೆಗಳನ್ನ ಮಾಡಿಕೊಂಡಿದ್ದಾರೆ, ಹೇಗೆ ಇದು ಲಾಭದಾಯಕ ಆಗಿದೆ, ಈ ತರದ ವಿಚಾರಗಳನ್ನ ಇವತ್ತು ಪ್ರಸ್ತಾಪವನ್ನ ಮಾಡ್ತೇವೆ. ನಮಸ್ಕಾರ ರಾಘವೇಂದ್ರ ಅವ್ರಿಗೆ. ನಮಸ್ಕಾರ ಸರ್. ರಾಘವೇಂದ್ರ ಅವರೇ, ಎಷ್ಟು ವಯಸ್ಸು ನಿಮ್ಗೆ? 45 ವರ್ಷ ಸರ್. 45 ವರ್ಷ ಆಯ್ತು. ಏನ್ ಓದಿದ್ರಿ ತಾವು? ನಾನು ಬಿಕಾಂ ಪದವೀಧರ ಸರ್. ಬಿಕಾಂ ಆದ್ಮೇಲೆ ಏನ್ ಮಾಡ್ತಾ ಇದ್ರಿ? ನಾನು ಬಿಕಾಂ ಆದ್ಮೇಲೆ ಕಾಂಟ್ರಾಕ್ಟ್ ಮಾಡ್ತಾ ಇದ್ದೆ ಸರ್. ತದನಂತರ ನಾನು ಇಲ್ಲಿ ವ್ಯವಸಾಯಕ್ಕೆ ತೊಡಸ್ಕೊಂಡೆ ಸರ್. ಯಾಕೆ ವ್ಯವಸಾಯ ಮಾಡ್ಬೇಕು ಅಂತ ಅನಿಸ್ತು ನಿಮ್ಗೆ? ನಮ್ಮ ತಂದೆ ನಿಧನ ಆದ ನಂತರ ಸ್ವಲ್ಪ ಆಳಿನ ಸಮಸ್ಯೆ ಆಯಿತು. ನಾನು ಹೊರಗಡೆ ಇದ್ದು ಇಲ್ಲಿ ನಿವಾರಣೆ ಮಾಡೋದು ತುಂಬ ಕಷ್ಟ ಅಂತ ಅನ್ನಿಸ್ತು. ಇನ್ನೊಬ್ರು ನಂಬಿ ಕಷ್ಟ ಅಂತ ಅನಿಸಿ ನಾನು ನಿವೃತ್ತಿ ಇಲ್ಲಿಗೆ ಬಂದು ಮಾಡೋಣ ಅಂತ ಬಂದಿದ್ದೆ ಸರ್. ಎಷ್ಟು ಜಮೀನಿದೆ ನಿಮಗೆ? ಒಟ್ಟು 24 ಎಕರೆ ಇದೆ. ಅದ್ರಲ್ಲಿ 4 ಎಕರೆ ಖಾಲಿ ಜಾಗ ಇದೆ, ಇನ್ನು 20 ಎಕರೆ ತೆಂಗಿನ ತೋಟ ಇದೆ. ಎಷ್ಟು ವರ್ಷ ಹಳೆದು ತೋಟ ನಿಮ್ದು? ತೋಟ ಇದು ಒಂದು 50 ವರ್ಷ ಹಳೆದು ಸರ್. 50 ವರ್ಷ ಹಳೆದು ಅಂತ ಅಂದ್ರೆ ನಿಮ್ ತಂದೆ ಕಾಲದಲ್ಲಿ ಮಾಡಿದ್ದು? ನಮ್ ತಂದೆ ಕಾಲದಲ್ಲಿ ತೋಟ ಮಾಡಿದ್ರು, ನಾನು ಇನ್ನು ಮಿಕ್ಕಿದ್ದೆಲ್ಲ ನಾನು ಹೊಸ ತರ ನಾನು ಮಾಡ್ಕೊಂಡೆ ಸರ್. ತಂದೆ ಕಾಲಕ್ಕೆ ಹೇಗಿತ್ತು ಕೃಷಿ? ನಮ್ ತಂದೆ ಕಾಲಕ್ಕೆ ಅವರು ಕೂಡ ಒಂದು ತುಂಬಾ ಉಳುಮೆ ಇನ್ನೊಂದು ತುಂಬಾ ಖರ್ಚು ಮಾಡ್ತಾ ಇದ್ರು. ನಾವು ಅವತ್ತಿನ ಕಾಲದಲ್ಲಿ ನೋಡ್ತಿದ್ದು ಮಣ್ಣು ಹೊಡಿಯೋದು ತುಂಬಾ ಖರ್ಚು ಮಾಡ್ತಾ ಇದ್ರು. ಅವರ ಖರ್ಚಷ್ಟು ನಾನು ಮಾಡ್ತಾ ಇಲ್ಲ. ನೀವು ಬಂದ್ಮೇಲೆ ಏನು ಬದಲಾವಣೆ ಮಾಡ್ಕೊಂಡ್ರಿ? ಈ ಬದಲಾವಣೆಗಳನ್ನ ಮಾಡ್ಕೊಳ್ಳಿಕ್ಕೆ ಏನು ಪ್ರೇರಣೆ ನಿಮ್ಗೆ? ನಾನು ಇಲ್ಲಿಗೆ ಬಂದ ನಂತರ ಏನಾಗ್ತು, ಇಲ್ಲಿ ಸ್ವಲ್ಪ ಹಿರಿಯರನ್ನೆಲ್ಲ ಕೇಳಿದೆ, ಕೆಳಗಡೆ ಒಂದು 5 ಎಕರೆ ಕರ್ಲ ಇತ್ತು, ಸ್ವಲ್ಪ ತೆಂಗಿನ ಮರ ಎಲ್ಲ ಇಳುವರಿ ಕಮ್ಮಿ ಆಗಿತ್ತು. ನಮ್ಮ ತಂದೆ ತಿರೋದ್ಮ ಸ್ವಲ್ಪ ಮೇಂಟೆನ್ಸ್ ಮಾಡಿದಲ್ಲಿ ಏನ್ ಮಾಡೋದಪ್ಪ ಅಂತ ಯೋಚನೆ ಮಾಡೋದಲ್ಲಿ ಕೊನೆಗೆ ನಾನು ನೈಸರ್ಗಿಕ ಕೃಷಿಯತ್ತ ಮಕ ಮಾಡಿ ಸ್ವಲ್ಪ ಎಲ್ಲ ಸಾವಯವ ಅಂಶಗಳನ್ನ ಸೇರಿಸ್ಕೊಂಡು ಜಮೀನಿಗೆ ಬಂದ್ಮೇಲೆ ನನ್ನ ಜಮೀನು ಇಂಪ್ರೂವ್ ಆಗೋದಕ್ಕೆ ಶುರುವಾಯಿತು. ಉತ್ತಮ ಇಳುವರಿಗೂ ಕೂಡ ಕಾಣ್ತಾ ಇದ್ದೀನಿ ಇವತ್ತು. ನೀವು ಕಾಂಟ್ರಾಕ್ಟ್ ಮಾಡ್ಕೊಂಡಿದ್ದಂಥವ್ರು ಕೃಷಿಗೆ ಹೊಂದ್ಕೊಳ್ಳಿಕ್ಕೆ ಹೇಗೆ ಸಾಧ್ಯ ಆಯ್ತು ನಿಮ್ಗೆ? ಇಲ್ಲ, ಎಲ್ಲೋ ಒಂದ್ ಕಡೆಯಲ್ಲಿ ಬೆಂಗಳೂರಲ್ಲಿ ನಾವು ಕಾಂಟ್ರಾಕ್ಟ್ ಮಾಡ್ಬೇಕಾದ್ರೆ ಒಂದು ಧನ್ವಂತರಿ ವನ ನೋಡಿದು, ಅಲ್ಲಿ ಎಲ್ಲೋ ಒಂದು ಬೆಂಗಳೂರು ಮೂಲೆಯಲ್ಲಿ ಮಾಡಿರೋಂಥದ್ದು, ನಾವಿಷ್ಟೆಲ್ಲ ಜಮೀನು ಇಟ್ಕೊಂಡು ನಾವು ಇನ್ನೊಬ್ರ ಕೈ ಕೆಳಗೆ ಏನು ಕೆಲಸ ಮಾಡಬೇಕು, ಇನ್ನೊಬ್ರಿಗೆ ನಾವು ಕಾಂಟ್ರಾಕ್ಟ್ ಮಾಡಬೇಕು ಅಂದರೆ ಇನ್ನೊಬ್ರ ಹತ್ರ ಹೋಗ್ಬೇಕು, ಇಂಜಿನಿಯರ್ ಹತ್ರ ನಿಂತ್ಕೋಬೇಕು, ಕೆಲಸ ಮಾಡಬೇಕು, ಭಗವಂತ ಇದೆಲ್ಲ ಕೊಟ್ಟು ನಾನು ಇನ್ನೊಬ್ರ ತಯಾರಕ್ಕೆ ಇದು ಮಾಡಬೇಕು ಅಂತ ಬಂದು ಸ್ವಲ್ಪ ಆಸಕ್ತಿಯಿಂದ ಏನಾದ್ರು ವಿಭಿನ್ನವಾಗಿ ಒಂದು ಶ್ರವಣಬೆಳಗೊಳ ಒಂದು ಕೃಷಿ ಕ್ಷೇತ್ರ ಅದಕ್ಕೆ ಒಂದು ವಿಭಿನ್ನವಾಗಿ ಒಂದು ಮಾಡಬೇಕು ಅನ್ನೋ ಒಂದು ದೃಷ್ಟಿಲಿ ಇಲ್ಲಿಗೆ ಬಂದೆ ನಾನು. ಈಗ ಅನಿವಾರ್ಯವಾಗಿ ಕೃಷಿಯನ್ನ ಮಾಡಬೇಕಾಗಿ ಬಂತು ನಿಮಗೆ, ಮತ್ತೆ ಅದೇ ಜೀವನಾಧಾರ ಇಲ್ಲಿ ಪ್ರಯೋಗ ಮಾಡೋ ಅಂತ ಒಂದು ಕಷ್ಟವಾದಂತ ಕೆಲಸವನ್ನ ಹೆಂಗೆ ಸ್ವೀಕರಿಸಿದ್ರಿ ನೀವು? ಸ್ವಲ್ಪ ಆರಂಭದಲ್ಲಿ ಕಷ್ಟ ಆಯ್ತು, ನಿಜವಲ್ಲ ಆ ಕಷ್ಟ ಎಲ್ಲ ಈಗ ನೀರಂಗೆ ಪರಿಹಾರ ಆಗಿದೆ. ಅದು ಏನು ತೊಂದರೆಗಳಿಲ್ಲ? ಏನು ತೊಂದರೆಗಳಿಲ್ಲ. ಸಾವಯವ ಪದ್ಧತಿಯಲ್ಲಿ ಅಥವಾ ನೈಸರ್ಗಿಕ ಪದ್ಧತಿಯಲ್ಲಿ ಕೃಷಿಯನ್ನ ಮಾಡ್ತೀನಿ ಅಂತ ಅಂದಾಗ ಅದಕ್ಕೆ ಒಂದಷ್ಟು ಪೂರ್ವಭಾವಿ ತಯಾರಿ ಬೇಕಾಗುತ್ತೆ, ಮತ್ತೆ ಒಂದೇ ಸಾರಿ ಅದನ್ನು ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ, ಹಂತ ಹಂತವಾಗಿ ಮಾಡಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ನಿಮ್ಮ ತೋಟವನ್ನ ಸಾವಯವದತ್ತ ಅಥವಾ ನೈಸರ್ಗಿಕ ಕೃಷಿಯತ್ತ ಪರಿವರ್ತನೆ ಮಾಡುವಲ್ಲಿ ಹೇಗೆ ನೀವು ಹಂತ ಹಂತವಾಗಿ ಬದಲಾವಣೆಗಳನ್ನ ಮಾಡಿಕೊಳ್ತಾ ಹೋದ್ರಿ, ಏನೇನು ಮಾಡ್ತಾ ಹೋದ್ರಿ? ನಾನು ಆರಂಭದಲ್ಲಿ 2 ಮರದ ಮಧ್ಯೆ ಟ್ರೆಂಚ್ ಹೊಡೆದು ಸೋಗೆ ತುಂಬಿದೆ. ನನಗೆ ಒಂದು ಸ್ವಲ್ಪ ಧನ್ವಂತರಿ ಅಂದರೆ ಔಷಧಿ ಸಸಿಗಳ ಬಗ್ಗೆ ಸ್ವಲ್ಪ ಆಸಕ್ತಿ ಇತ್ತು. ನಾನು ವನಗಳನ್ನ ಮಾಡೋ ರೂಪದಲ್ಲಿ ಹೊರಟೆ, ರಾಶಿವನ, ನಕ್ಷತ್ರವನ, ನವಗ್ರಹವನ, ತೀರ್ಥಂಕರವನ, ವನಗಳು ಸ್ವಲ್ಪ ಒಂದು ಅಳಿವು ನಂಚಲಿರೋ ಗಿಡಗಳನ್ನೆಲ್ಲ ಬೆಳೆಸೋಕೆ ಶುರು ಮಾಡಿದೆ. ಈ ನನಗೆ ವನನೂ ಆಯಿತು, ಅರಣ್ಯ ಕೃಷಿ ಮಾಡ ಸಲುವಾಗಿ ನನ್ನ ಪೂರ್ವಕವಾದ ಕೃಷಿಗೆ ತುಂಬ ಅನುಕೂಲ ಆಯ್ತಿದ್ದು. ಈಗ ತಂದೆ ಕಾಲಕ್ಕೆಲ್ಲ ಉಳುಮೆ ಮಾಡ್ತಾ ಇದ್ರ ತೋಟನೇ? ಅಯ್ಯೋ ತುಂಬಾ, ಅವರಂತೂ ಒಂದು ಸಣ್ಣ ಕಸನು ಬಿಡ್ತಿರ್ಲಿಲ್ಲ, ಆ ಮಟ್ಟಕ್ಕೆ ಇಟ್ಟಿದ್ರು. ಯಾವ ಮೂಲೆಯಲ್ಲೂ ಒಂದು ಸಣ್ಣ ಕಳೆನೂ ಬರಕ್ ಬಿಡ್ತಿರ್ಲಿಲ್ಲ ಅವರು. ನೀವು ಉಳುಮೆ ಮಾಡಿ ಎಷ್ಟು ವರ್ಷ ಆಯ್ತೀಗ? ನಾನು ಉಳುಮೆ ಒಂದು 3-4 ವರ್ಷದಿಂದ ಸರಿ ಉಳುಮೆ ಮಾಡಿರ್ಲಿಲ್ಲ. ಅನಿವಾರ್ಯ ಕಾರಣ ಸ್ವಲ್ಪ ಹಾವುಗಳು ಜಾಸ್ತಿ ಆಯ್ತು, ಸ್ವಲ್ಪ ಕಾಯಿನ ಎತ್ತೋದಕ್ಕೆ ಸ್ವಲ್ಪ ತೊಂದರೆ ಆಗಿರೋದ್ರಿಂದ ಒಂದು 2 ಇಂಚು ಅಂದ್ರೆ ನಾವು ಮುಂಗಾರಲ್ಲಿ ಸ್ವಲ್ಪ ಉರುಳಿ ಈ ತರದ ಹಾಕೋದಕ್ಕೋಸ್ಕರ ಒಂದು 2 ಇಂಚು ಉಳುಮೆ ಮಾಡಿ ಅಷ್ಟೇ ಬಿಟ್ರೆ ವರ್ಷಕ್ಕೆ ಒಂದೇ ಸಲಿ ಜಾಸ್ತಿ ಏನು ಉಳುಮೆ ಮಾಡಲ್ಲ. ಉಳುಮೆ ಮಾಡಲಿಲ್ಲ ಅಂತ ಅಂದ್ರೆ ಏನೇನು ಅನುಕೂಲ ಆಗುತ್ತೆ? ಉಳುಮೆ ಮಾಡಿಲ್ಲ ಅಂದ್ರೆ ನಮಗೆ ಸೂಕ್ಷ್ಮ ಜೀವಿಗಳು ಸಾಯಲ್ಲ, ಆಮೇಲೆ ನೀರನ್ನ ಭೂಮಿ ಹಿಡಿದಿಟ್ಕೊಳ್ಳುತ್ತೆ, ಬೇಗ ಡ್ರೈ ಆಗಲ್ಲ. ನಾವು ಎವಾಪರೇಟ್ ಆಗಕ್ ಮಾಡ್ತೇವೆ, ನಾವು ಉತ್ತಷ್ಟು ಏನಾಗ್ತದೆ ಭೂಮಿ ಡ್ರೈ ಆಗುತ್ತೆ, ಡ್ರೈ ಆಗಕ್ ಬಿಡಬಾರ್ದು. ಇಂಗಾಲೆಲ್ಲ ಅಲ್ಲಿ ಹಿಡಿದಿಟ್ಟಬೇಕು ಅಂದ್ರೆ ನಾವು ಉಳುಮೆನ ಕಮ್ಮಿ ಮಾಡ್ಬೇಕು, ಸತ್ತೆ ಜಾಸ್ತಿ ಇರಬೇಕು. ತೆಂಗಿಗೆಲ್ಲ ಇದಷ್ಟು ನಮಗೆ ಬಹಳ ಅನುಕೂಲ ಆಗುತ್ತೆ. ಈಗ ತೆಂಗಿನಲ್ಲಿ ಸಾಕಷ್ಟು ತ್ಯಾಜ್ಯಗಳು ಸಿಗುತ್ತೆ, ಗರಿ ಸಿಗುತ್ತೆ, ಕುರಂಬಾಳೆ ಸಿಗುತ್ತೆ, ಮೊಟ್ಟೆ ಸಿಗುತ್ತೆ, ಇದನ್ನೆಲ್ಲ ಹೇಗೆ ಸದ್ಬಳಕೆ ಮಾಡ್ತಾ ಇದ್ರೆ? ನಾನು ಏನು ಒಂದು 10 ವರ್ಷದಿಂದ ಟ್ರೆಂಚಿಗೆ ತುಂಬಿದ್ದೀನೋ ಅದೇ ಟ್ರೆಂಚಿಗೆ ತುಂಬ್ತಾ ಇದ್ದೀನಿ. ಈಗ ಅಲ್ಲಿ ಊಟ ಶುರುವಾಗಿದೆ, ನೀವಲ್ಲಿ ಎಷ್ಟೇ ಹಾಕಿದ್ರು ಕೂಡ ತ್ಯಾಜ್ಯಗಳೆಲ್ಲ ಕರ್ಗೋಗುತ್ತೆ, ತೆಂಗು ಎಳ್ಕೊಳ್ಳುತ್ತೆ. ಟ್ರೆಂಚ್ ಎಲ್ಲೆಲ್ಲಿ ಮಾಡ್ತೀರಿ ಮತ್ತೆ ಎಷ್ಟು ವರ್ಷಕ್ಕೊಂದ್ಸರಿ ಮಾಡ್ತೀರಿ? ಇಲ್ಲ, ನಾನು ಒಂದು 15 ವರ್ಷದಿಂದ ಹೊಡೆದಿದ್ದ ಟ್ರೆಂಚ್ ಅದೇ ಟ್ರೆಂಚ್ಗೆ ತುಂಬ್ತಾ ಇದ್ದೀನಿ, ಬೇರೆ ಟ್ರೆಂಚ್ ಹೊಡೆದಿಲ್ಲ. ಅದು ನ್ಯಾಚುರಲ್ ಬಯೋಡೈಜೆಸ್ಟರ್ ತರ, ಅದೊಂದು ಗೊಬ್ಬರದ ಗುಂಡಿ ತರ ಆಗೋಗಿದೆ, ಅದು ಎರಡು ಮರದ ಮಧ್ಯೆ ಹೊಡೆದಿರೋದು. ಅಲ್ಲಿಗೆ ತುಂಬ್ತಾ ಇದ್ದೀನಿ, ಅಲ್ಲೇ ಕರಗ್ತಾ ಇದೆ, ಅಲ್ಲೇ ಸರ್ಕಲ್ ಚೈನ್ ಸರ್ಕಲ್ ರೊಟೇಟ್ ಆಗ್ತಾ ಇದೆ. ಪೂರ್ತಿ ತೋಟಕ್ಕೆಲ್ಲ ಆತರ ಮಾಡಿದ್ರೆ ಹೇಗೆ? ಪೂರ್ತಿ ತೋಟಕ್ಕೆಲ್ಲ ಅದೇ ಮಾಡಿದೀನಿ. ಆಮೇಲೆ ಮಳೆ ನೀರು ಬಂದ್ರು ಅದಕ್ಕೆ ಹಿಂಗುತ್ತೆ, ಒಂದು ಡ್ರಾಪ್ ನಂದು ತೋಟದಲ್ಲಿ ಮಳೆ ನೀರು ನಿಲ್ಲಲ್ಲ, ನೇರವಾಗಿ ಭೂಮಿ ಕುಡಿಯುತ್ತೆ. ಈಗಲೂ ಅದೇ ಟ್ರೆಂಚ್ಗೆ ನೀವು ತುಂಬ್ತೀರಿ? ಅದೇ ಟ್ರೆಂಚ್ಗೆ ತುಂಬ್ತಾ ಇದ್ದೀನಿ. ಹೆಚ್ಚು ಪೊಟ್ಯಾಶ್ ಬೇಕು ಅಂತಾರೆ, ನಮಗೆ ತೆಂಗಲ್ಲಿ ತುಂಬಾ ಪೊಟ್ಯಾಶ್ ಅಂಶ ಜಾಸ್ತಿ ಸಿಗುತ್ತೆ, ಜಾಸ್ತಿ ಇರೋದ್ರಿಂದ ಅದಲ್ಲೇ ಸದ್ಬಳಕೆ ಆಗ್ತಾ ಇದೆ. ಈಗ ಏನು ಟ್ರೆಂಚ್ ಇದೆಯೋ ಆ ಟ್ರೆಂಚ್ ಅಲ್ಲಿ ಗೊಬ್ಬರ ಆದ್ಮೇಲೆ ಅದನ್ನ ಎತ್ತಿ ಹಾಕ್ತೀರಾ ಅಥವಾ ಅಲ್ಲೇ ಬಿಡ್ತೀರಾ? ಇಲ್ಲ ಇಲ್ಲ, ಅಲ್ಲೇ ಅಲ್ಲೇ ಬಿಡ್ತೀವಿ. ಯಾವಾಗ್ಲೂ ನಮ್ಮ ವಿಜ್ಞಾನಿಗಳು ಮತ್ತೆ ಅಧಿಕಾರಿಗಳು ಹೇಳೋ ಅಂತದ್ದು ಏನು ಅಂತ ಅಂದ್ರೆ, ನಮ್ಮ ಕೃಷಿಕರು ಏನು ಖರ್ಚು ಮಾಡ್ತಾರೋ ಆ ಖರ್ಚನ್ನ ಒಂದಷ್ಟು ಉಳಿಸಿದಾಗ ಕೃಷಿಯನ್ನ ಅಂತದ್ದು ಲಾಭದಾಯಕ ಆಗುತ್ತೆ, ಇಲ್ಲ ಅಂತ ಅಂದ್ರೆ ಲಾಭದಾಯಕ ಆಗೋದಿಲ್ಲ. ಹೆಚ್ಚು ಖರ್ಚನ್ನ ಮಾಡಬಾರ್ದು, ವಿವೇಚನಾ ರಹಿತವಾಗಿ ಖರ್ಚನ್ನ ಮಾಡಬಾರ್ದು ಅನ್ನುವಂಥದ್ದನ್ನ ಅವ್ರು ಹೇಳ್ತಾರೆ. ನೀವು ಏನೇನು ಖರ್ಚುಗಳನ್ನ ಕಡಿಮೆ ಮಾಡಿದಿರ ನಿಮ್ಮ ತೋಟದಲ್ಲಿ? ನಾನು ಉಳುಮೆ ಖರ್ಚು ಒಂದು ಕಮ್ಮಿ ಮಾಡಿದ್ದೀನಿ. ಮೇಜರ್ ತೆಂಗಿಗೆ ಬರೋದೇ ಉಳುಮೆ. ಎಲ್ಲ ಜನ ಏನಾದ್ರು 7 ಸಲ ಉಳಬೇಕು, 8 ಸಲ ಉಳಬೇಕು ಅವಾಗ ನನಗೂ ಯೋಚನೆ ಮಾಡಿದ್ದಾರೆ, ಅದೊಂದು ಖರ್ಚು ಕಮ್ಮಿ ಮಾಡಿದ್ದೀನಿ. ಗೊಬ್ಬರ ತರದು ನನಗೆ ಕಮ್ಮಿ ಆಗಿದೆ. ಗೊಬ್ಬರ ಅಂದ್ರೆ ಹಸಿರು ಎಲ್ಲಾ ತರದ್ದು ಗಿಡ ಮರ ಬೆಳೆಸಿರೋದ್ರಿಂದ, ಹಣ್ಣಿನ ಗಿಡಗಳು, ನೇರಳೆ ಮರ, ಬೇವಿನ ಮರ, ಈಗ ವನಗಳು ಮಾಡಿರೋದ್ರಿಂದ ವನದ ಎಲೆಗಳು, ತ್ಯಾಜ್ಯಗಳು ಅಂತೂ ಯಚೇಚ್ಛವಾಗಿ ಹೊರಗಡೆಯಿಂದ ಏನು ತರ್ತಾನೆ ಇಲ್ಲ ಬಿಡಿ, ಇಲ್ಲೇ ಹೆಚ್ಚಾಗ್ತಾ ಇದೆ. ನಾನು ಒಂದು ಜೀವ ವೈವಿಧ್ಯತೆ ಉಳ್ಕೋತು, ಈಗೀಗ ಪ್ರಾಣಿ ಪಕ್ಷಿಗಳೆಲ್ಲ ಸೇರ್ಕೊಂಡಿದೆ ಮರದ ಮೇಲೆ ಕೂತ್ಕೋತು, ಆ ಇಕ್ಕೆಯಿಂದನೂ ಕೂಡ ನಮಗೆ ತುಂಬಾ ಈ ಮರ ಗಿಡ ಬೆಳೆಸಿ ಆರಂಭದಲ್ಲಿ ಕಷ್ಟ ಆಯ್ತು ಅನ್ನೋ ವಿನಾ ಬಿಟ್ರೆ, ಇವತ್ತು ನನಗೆ ATM ತರ ನನಗೆ ದಿನ ಒಂದೊಂದು ಎಲೆ ಬಿದ್ರು ನನ್ನ ಗೊಬ್ಬರ ತರ ನನಗೆ ಅನುಕೂಲ ಆಗ್ತಾ ಇದೆ. ಯಾವ್ದಾದ್ರು ಒಂದೇ ಬೆಳೆಯನ್ನ ಪ್ರಧಾನವಾಗಿ ಬೆಳೆದಂತ ಸಂದರ್ಭದಲ್ಲಿ ವರ್ಷಕ್ಕೆ ಇಷ್ಟು ನೀರನ್ನ ನೀಡಬೇಕು, ಇಷ್ಟು ಪೋಷಕಾಂಶಗಳನ್ನ ನೀಡಬೇಕು ಅಂತ ಹೇಳಿ ನಮ್ಮ ಕೃಷಿ ವಿಶ್ವವಿದ್ಯಾನಿಲಯಗಳು ಹೇಳ್ತವೆ. ನೀವೇನೇನು ನೀಡ್ತಾ ಇದ್ರಿ? ನಾವು ನಿಜವಾಗ್ಲೂ ನಾವು ಮಳೆ ನೀರು ಆಧಾರದಲ್ಲೇ ಎಲ್ಲಾನು ಕೃಷಿ ಮಾಡ್ತಾ ಇದೀವಿ. ಅನಿವಾರ್ಯ ಏನಾದರೂ ಒಂದು ಬೇಸಿಗೆಲಿ ಒಂದೇ ಸಲ ನೀರು ಕೊಡೋದಷ್ಟೇ, ಇನ್ನು ಯಾವತ್ತೂ ನಾನು ನೀರು ಕೊಡೋದ, ಮಳೆ ನೀರಿಗೇನೆ ಎಲ್ಲ ಕೂಡ ಅಡ್ಜಸ್ಟ್ ಆಗಿದೆ. ನಾನು ಒಂದು ಮಳೆ ಬಂದ್ರು ಆ ಟ್ರೆಂಚಲ್ಲಿ ನೀರು ನಿಮ್ಕೊಂಡು 2 ತಿಂಗಳವರೆಗೂ ನನಗೆ ತೇವಾಂಶ ಕಾಪಾಡ್ಕೊಳತ್ತೆ. ಈಗ ನೀರು ಬುಡಕ್ಕೆ ರೈತರು ನೀರು ಬಿಡೋದ್ರಿಂದ ಬೇರೆ ಎಲ್ಲ ಕಡೆ ಇರುತ್ತೆ, ಇವರು ಬುಡಕ್ಕೆ ಬಿಡೋದ್ರಿಂದ ಏನಾಗುತ್ತೆ ಅಲ್ಲೇ ಎಲ್ಲ ಬೇರು ಬಂದು ಅಲ್ಲಿ ಕೊಳೆ ರೋಗಗಳು ಶುರು ಆಗುತ್ತೆ. ಅದು ಅವೈಜ್ಞಾನಿಕವೂ ಆಗುತ್ತೆ, ಮಾಡೋದು ತಪ್ಪು ಅಂತ ಅನಿಸುತ್ತೆ. ಬೇರೆ ಪೋಷಕಾಂಶಗಳು, ಈಗ NPK ಅನ್ನ ಕೊಡಬೇಕು ಅಂತ ಹೇಳಿ ಎಲ್ಲಾ ಬೆಳೆಗೂ ಕೂಡ ಶಿಫಾರಸನ್ನ ಮಾಡ್ತಾರೆ. ನೀವು ಕೊಟ್ಟಿಗೆ ಗೊಬ್ಬರನ ಕೂಡ ಹಾಕ್ತಾ ಇಲ್ಲ ಅಂತ ಹೇಳ್ತೀರಾ, ಹೇಗೆ ಮತ್ತೆ ಒಳ್ಳೆ ಫಸಲು ನಿಮ್ ತೋಟದಲ್ಲಿದೆ, ಹೇಗ್ ಸಾಧ್ಯ ಅದು? ಅಂದ್ರೆ ಏನಂದ್ರೆ ನೈಸರ್ಗಿಕವಾದ ಕೃಷಿ ನಾವು ಮಾಡದ್ನೇ ಆಗತ್ತೆ. ನಾವು ಅಪ್ಸೆಂಡ್ಬು, ಉರುಳಿ, ಡಯಾಂಚ, ಈಗ ನಾನು ಈ 5 ಸೇರು ತಣ್ಣಿ ಕಾಳಿಗೆ 1 ಸೇರು ಅವರೆಕಾಳು ಹಾಕ್ತೀನಿ. ಅವರೆಕಾಳು ಹಾಕ್ದಾಗ ಏನಾಗುತ್ತೆ, ಅದು ತಣ್ಣಿ ಕಾಳು 3 ತಿಂಗಳಿಗೆ ಬರುತ್ತೆ, 3 ತಿಂಗಳು ಆದ್ಮೇಲೆ ಅದು ಮೆಚುರಿಟಿ ಆದ್ಮೇಲೆ ಅದು ಒಳಗಡೆ ಮಲ್ಚಾಗುತ್ತೆ. ನಾನು ಒಂದೊಂದು ಅವರೆಕಾಳು ಇರುತ್ತಲ್ಲ ಮತ್ತೆ 6 ತಿಂಗಳು ಹರಡ್ಕೊಳುತ್ತೆ. ಅದು ಹರಡ್ಕೊಳ್ಳೋದ್ರಿಂದ ನಮಗೆ ಹೆಚ್ಚು ನಿಬ್ಬಿಕೆ ಇವೆಲ್ಲ ನಮ್ಗೆ ಹಸರಳೆ ಗೊಬ್ಬರದಲ್ಲಿ ಸಿಗುತ್ತೆ. ಪುಣ್ಯ ಸೊಪ್ಪುಗಳು, ಕಡ್ಡಿ ಅಂತವು, ಆಮೇಲೆ ಯಚೇಚ್ಛವಾಗಿ ತಗರಿ ಹಾಕ್ತೀವಿ, ಅದು ನಮಗೆ ಕಾಳು ಆಗುತ್ತೆ ಮತ್ತೆ ಗೊಬ್ಬರನೂ ಆಗುತ್ತೆ. ಮುಕ್ಕುನ ಅಂತ ಬರುತ್ತೆ, ನನ್ನ ಔಷಧಿ ಗಿಡದಲ್ಲಿ ಒಂದು ಮುಕ್ಕುನ ಅಂದ್ರೆ ವೆಲ್ವೆಟ್ ಬೀನ್ಸ್ ಅಂತ, ಅದು ಕೂಡ ತುಂಬಾ ಶಕ್ತಿ ಬರುವಂತದ್ದು, ಅದು ಭೂಮಿನ ಬಲ ಕೊಡುತ್ತದೆ. ಇಂಥವೆಲ್ಲ ನಾವು ಹಾಕೋದ್ರಿಂದ ನಮ್ಮ ಭೂಮಿ ಫಲವತ್ತಾಗುತ್ತೆ. ಈ ದ್ವಿದಳ ಧಾನ್ಯಗಳನ್ನ ಯಾವಾಗ ಬಿತ್ತನೆ ಮಾಡ್ತೀರಿ? ನಾವು ಸ್ಟಾರ್ಟಿಂಗ್ ಮೊದಲನೇ ಮಳೆ ಬರ್ತಿದ್ದಂಗೆನೆ ನಾವು ಎಲ್ಲಾನು ಹಾಕ್ಬಿಡ್ತೀವಿ, ಮತ್ತೆ ಇನ್ನ ಕೊನೆ ವರ್ಷದವರೆಗೂ ಅದನ್ನ ಹಾಗೆ ಉಳ್ಕೊಳತ್ತೆ. ಆ ಬೀಜ ಉದ್ರಿ ಇದಾಗ್ಬೋದು, ಮತ್ತೆ ಉಚ್ಚಳು ಹೂವು, ಇವಕ್ಕೆಲ್ಲ ಜೇನುಗಳು ಜಾಸ್ತಿ ಬರ್ತವೆ. ಏನು ಎಲ್ಲ ಕೂಡ ಅದನ್ನ ಒಳಗೆ ಸೇರಿಸಿದ ತುಂಬಾ, ಉರುಳಿನೂ ಕೂಡ ಅಷ್ಟೇ ಕೂಡ ತುಂಬಾ ಫಲವತ್ತಾಗಿ ಬರ್ತವೆ ಎಲ್ಲ. ಏನು ಉಳುಮೆ ಮಾಡಿ ಬೀಜ ಚೆಲ್ಬೇಕು ಅಥವಾ ಹಂಗೆ ಚೆಲ್ಲಿದ್ರು ಆಗುತ್ತೆ? ನಮ್ಗೆ ಸಾಮಾನ್ಯ ಒಂದೊಂದ್ಸಲಿ ಉರುಳಿ ಬಿಡೋದ್ರಿಂದ ಬೇಸಿಗೆಲೆಲ್ಲ ಅದೇ ಬೀಜ ಆಗಿರುತ್ತೆ. ನಮ್ಮ ಮುಂಗಾರ ಸುಮ್ಮನೆ ಒಂದ್ 2 ಇಂಚ್ ಕೆರೆದ್ರು ಕೂಡ ಅದೇ ಆಟೋಮೆಟಿಕ್ ಆಗಿ ಬೀಜ ಇಲ್ದಂಗ ಅದೇ ಹುಟ್ಟುತ್ತೆ. ಅಂತಂದ್ರೆ ತೀರಾ ಉಳುಮೆ ಮಾಡೇ ಹಾಕ್ಬೇಕು ಅಂತ ಏನಿಲ್ಲ ಅಂದ್ರೆ ಒಂದ್ 2 ಇಂಚ್ ಆರು ಸುಮ್ಮನೆ ಸ್ವಲ್ಪ ಪರಿಚಯ ಆಡ್ಬೇಕು, ಜಾಸ್ತಿ ಆಳವಾಗಿ ಏನು ಉಳಬಾರದು. ಸುಮ್ಮನೆ ಮಣ್ಣನ್ನ ಒಂದ್ ಸ್ವಲ್ಪ ಸತ್ಯಗಳು ಒಳಗ್ ಸೇರ್ಸೋದಕ್ಕೆ ಇದ್ ಮಾಡ್ಬೇಕಷ್ಟೇ. ಅಂತಂದ್ರೆ ಇಲ್ಲಿ ಹಸಿರೆಲೆ ಗೊಬ್ಬರಗಳು ಹೆಚ್ಚು ಕೆಲಸ ಮಾಡ್ತವೆ ಅಂತೀರಿ? ತುಂಬಾ ಕೆಲಸ ಮಾಡುತ್ತೆ. ನಾವು ಒಂದ್ 15 ಮರ 20 ಮರಕ್ಕೆಲ್ಲ ಒಂದ್ ಬೇವಿನ ಮರ ಇದೆ, ಬೇವಿನ ಎಲೆ ಉದುರುತ್ತೆ. ಸಾಕಷ್ಟು ನೀವೇ ನೋಡಿದೀರಾ, ಔಷಧಿ ಗಿಡಗಳದು, ಅರಣ್ಯ ಕೃಷಿ, ಮತ್ತೆ ನಾನು ಒಂದೊಂದು ಮರ ಹೋಗಿದ್ರು ಅಲ್ಲಿ ನೇರಳೆ ಮರ ಹಾಕಿದ್ದೀನಿ, ಅದು ವರ್ಷಕ್ಕೆ ಆದಾಯನೂ ಕೊಡ್ತು, ಆ ನೇರಳೆ ಎಲೆ ಗೊಬ್ಬರನೂ ಆಯ್ತು ನಮಗೆ. ಆ ರೀತಿ ಮಾಡ್ಕೊಂಡಿದ್ದೀನಿ ನಾನು. ಸುಮಾರು 24 ಎಕರೆ ತೋಟ ಇದೆ ನಿಮ್ಗೆ, ಆದ್ರೆ ಒಬ್ರು ಕೂಡ ಕೃಷಿ ಕಾರ್ಮಿಕರು ಇಲ್ಲ, ಎಲ್ಲ 24 ಎಕರೆನೂ ಕೂಡ ನೀವೊಬ್ಬರೇ ನಿರ್ವಹಣೆಯನ್ನ ಮಾಡ್ತಾ ಇರೋಂಥದ್ದು ಹೇಗೆ ಸಾಧ್ಯ ಇದು? ಅಂದ್ರೆ ನಾನು ಏನಾದ್ರೂ ಕೆಲಸ ಕಾಯಿ ಇದು ಮಾಡ್ಬೇಕಾದ್ರೆ ಕರ್ಕೋತೀವಿ, ಅಷ್ಟು ಬಿಟ್ರೆ ಇನ್ನೇನು ಬೇರೆ ಏನು ಅವ್ರನ್ನ ಕೆಲಸಗಾರನ್ನ ನಾನು ಇದು ಮಾಡಕ್ ಹೋಗಲ್ಲ. ಅಂದ್ರೆ ಈಗ ಎಲ್ಲ ಜೀವ ವೈವಿಧ್ಯ ಏನಾದ್ರೂ ನಾವು ಅಳವಡಿಸ್ಕೊಂಡ್ಬಿಟ್ರೆ ಯಾಕೆ ಕೃಷಿ ಕಾರ್ಮಿಕರ ಅವಶ್ಯಕತೆ ಇಲ್ಲ? ಎಲೆ ಉದುರ್ತಾ ಇರುತ್ತೆ, ಅದ್ರ ಪಾಡಗದ ಗೊಬ್ಬರ ಹಾಕ್ತಾ ಇರುತ್ತೆ, ನಾವು ಟ್ರೆಂಚಿಗೆ ವರ್ಷಕ್ಕೊಂದ್ಸಲ ಎಲ್ಲ ಟ್ರೆಂಚಿಗೆ ತುಂಬ್ತಾ ಇರ್ತೀವಿ, ಅದ್ರ ಪಾಡಗದ ಕೆಲಸ ಮಾಡ್ಕೊಂಡು ಹೋಗ್ತಾ ಇರುತ್ತೆ. ಈಗ ಬೇರೆ ಕಳೆ ಬರೋದಕ್ಕೆ ನೀವೆಲ್ಲರೂ ನೋಡಿದ್ರೆ ಕಾಂಗ್ರೆಸ್ ಗಿಡ ಕಾಣ್ತಾ ಇದೆಯಾ, ನನ್ನ ಕಳೆನೇ ಇಲ್ಲ ಅಂತ. ಅಂದ್ರೆ ನಾವು ಬೇರೆ ಪರ್ಯಾಯ ಬೆಳೆ ಇದ್ದಾಗ ಅವೆಲ್ಲ ಹುಟ್ಟಲ್ಲ ಅದು, ಹಂಗಾಗಿ ನಾವು ಲೇಬರ್ನ ಒಂದ್ 2 ತಿಂಗಳಿಗೋ 3 ತಿಂಗಳಿಗೋ ಕಾಯಿಗೆ ಬೇಕ್ಬಿಟ್ರೆ ಬೇರೆ ಇನ್ನು ಅವಶ್ಯಕತೆ ಏನಿಲ್ಲ. ನಾವು ಆಳನ್ನ ಸಂಪೂರ್ಣವಾಗಿ ಖರ್ಚು ಕಮ್ಮಿ ಮಾಡ್ಕೊಳ್ಳೋದಾದ್ರೆ ಇವತ್ತು ಕೃಷಿ ಮಾಡೋಕ್ಕಾಗಲ್ಲ. ಯಾಕೆಂದ್ರೆ ಇವತ್ತು ತುಂಬಾ ದುಬಾರಿ ಆಗಿದೆ, 600 ರೂಪಾಯಿ 700 ರೂಪಾಯಿ ಅಂದ್ರೂ ಸಿಗ್ತಾ ಇಲ್ಲ, ಸಿಗ್ತಾ ಇಲ್ಲ ಅಂದ್ರೆ ಬರ್ತಾ ಇಲ್ಲ. ಕಾರ್ಮಿಕರ ಕೊರತೆ ತುಂಬಾ ಇದೆ, ಇವತ್ತು ತಿನ್ನೋರ ಸಂಖ್ಯೆ ಜಾಸ್ತಿ ಆಗಿದೆ, ಕೆಲಸ ಮಾಡೋರು ಕಮ್ಮಿ ಆಗಿದೆ. ಹಾಗಾಗಿ ನಾವು ಕೆಲಸಗಾರನ್ನ ಬರಲ್ಲ ಅನ್ನೋದಕ್ಕಿಂತ ಯಾರು ಮಾಡಕ್ಕೆ ರೆಡಿ ಇಲ್ಲ ಸರಿ. ಹಾಗಾಗಿ ನಾವು ಖರ್ಚು ಹೆಂಗ್ ಕಮ್ಮಿ ಮಾಡ್ಕೊಂಡು ಹೋಗ್ಬೇಕು ಆತರ ಮಾಡ್ಕೊಂಡು ಹೋಗ್ತೇವೆ. ಬಾಳೆನು ನೀವೇ ನೋಡಿದ್ರೆ ಬಾಳೆನು ನಾವು ಕಡ್ದಿಲ್ಲ, 8 ವರ್ಷದಿಂದ ಅದೇ ಬಾಳೆ ಬರುತ್ತೆ. ಅದಂಗೆ ಟ್ರೆಂಚ್ ಹೊಡೆದು ಹಾಕಿರೋಂಥದ್ದು ಕೆಲವು ಏನ ಅದಕ್ಕೆಲ್ಲ ಕಳೆ ಕೀಳ್ಬೇಕು ಅವೇನು ಆ ಸಿಸ್ಟಮೇ ಹೋಗಿಲ್ಲ ನಾವು ಆತರ ಮಾಡ್ಕೊಂಡಿದ್ವಿ. ಈಗ ಏನು 20 ಎಕರೆ ತೋಟ ಇದೆಯಾ, ಎಷ್ಟು ಖರ್ಚು ಮಾಡ್ತೀರಾ ನೀವು ಒಂದು ವರ್ಷದಲ್ಲಿ? ಸರ್ ಸುಮಾರು 1 ಲಕ್ಷ ಖರ್ಚು ಆಗ್ಬೋದು, ಅದೇ ಜಾಸ್ತಿ 20 ಎಕರೆಯಿಂದ 20 ಎಕರೆಯಿಂದ 1 ಲಕ್ಷನೇ ಜಾಸ್ತಿ ಅನ್ಕೊಂಡಿದ್ದೀನಿ ಅಂತ ಏನು ಖರ್ಚಿಲ್ಲ. ಯಾಕೆಂದ್ರೆ ಎಲ್ಲ ಒದಕ್ಕೆಗಳೆಲ್ಲ ಇಲ್ಲೇ ಎಲ್ಲ ಸಿಗೋದ್ರಿಂದ ನಾನು ಹೊರಗಡೆಯಿಂದ ಏನು ತರೋದ್ರಿಂದ ನನ್ನ ಖರ್ಚು ಕಮ್ಮಿ ಸರ್. ನನ್ನ ಲೇಬರ್ ಸೇರಿ ಹೇಳ್ತಾರೆ ಅದಾದ, ಯಾಕೆಂದ್ರೆ 10 ಅವ್ರದ್ದು ಒಂದು ಸ್ವಲ್ಪ ಕೂಲಿ ಜಾಸ್ತಿ, ಅವ್ರಿಗೆ 15-15 ಬರ್ತಾರೆ, ಅವ್ರು ಬಿಟ್ರೆ ಟ್ರ್ಯಾಕ್ಟರ್ ಎಲ್ಲ ಸೇರಿ ಒಂದು 1 ಲಕ್ಷದೊಳಗೆ ಮುಗಿದೋಗುತ್ತೆ ಸರ್. ನಾನೇನು ಅಷ್ಟು ಏನು ಖರ್ಚು ಮಾಡ್ತಾ ಇಲ್ಲ. ಎಷ್ಟು ಆದಾಯ ಬರುತ್ತೆ ಸರಾಸರಿ ನನಗೆ? ಬಾಳೆ ಇದು ಎಲ್ಲ ಲೆಕ್ಕ ಹಾಕಿ ಒಂದು 20 ಲಕ್ಷ ಹತ್ರ ಬರುತ್ತೆ. ಒಂದು ಸಲ ಕೆರೆಯಲ್ಲಿ 1/2 ಎಕರೆ ಕೆರೆ ಮಾಡಿದ್ದೆ, ಅದರಲ್ಲಿ ಅಕ್ವೇರಿಯಂ ಫಿಶ್ ಬಿಟ್ಟಿದ್ದೆ, ಒಂದು ಗ್ರೀನ್ ಟೆರರ್ ಅಂತ, 1.5 ಸಾವಿರ ಮೀನು ಬಿಟ್ಟಿದ್ದಕ್ಕೆ ಅದು 20 ಸಾವಿರ ಮೀನಾಗಿತ್ತು. ಅದು ಜೋಡಿ ಬಂದು 500 ರೂಪಾಯಿ ಹೋಗುತ್ತೆ. ನಿಮ್ಗೆ ಹೆಂಗೆ ಸರಾಸರಿ 30 ರೂಪಾಯಿ ಹೋದ್ರು ಅದರಲ್ಲಿ ನಿಮ್ಗೆ 5-6 ಲಕ್ಷ. ಒಂದು ಅಲಂಕಾರಿಕ ಮೀನಲ್ಲೂ ಕೂಡ ತುಂಬ ಆದಾಯ ಇದೆ. ತೆಂಗಿನೂ ನಾವು ಖರ್ಚು ಕಮ್ಮಿ, ನಮ್ದು ಸರಾಸರಿ ಎಲ್ಲ ಒಂದು 100 ಗಿಡದ ಮೇಲೆ ಕಾಯಿ ಬರುತ್ತೆ. 1 ಲಕ್ಷದ ಹತ್ರ ಕಾಯಿ ಕೆಡುತ್ತೀವಿ ಸರ್. 20 ರೂಪಾಯಿ ಅವರೇಜ್ ಹಾಕಿದ್ರು 20 ಲಕ್ಷ ಬರುತ್ತೆ. ಒಂದು 19 ಲಕ್ಷ ಹತ್ರ ಉಳಿಸ್ಕೋಬಹುದು. ನಿಮಗೆ 1 ಲಕ್ಷ ಖರ್ಚಾಗಿ ಸುಮಾರು 19 ಲಕ್ಷದಷ್ಟು ದುಡ್ಡು ಉಳಿಯುತ್ತೆ ನಿಮ್ಮ ಜೀವನೋಪಾಯಕ್ಕೆ. ಪೆಟ್ರೋಲ್ ಡೀಸೆಲ್ ಎಲ್ಲ ಲೆಕ್ಕ ಹಾಕೊಂಡು 1 ಲಕ್ಷ ಹೋದ್ರೆ 1.5 ಲಕ್ಷ ಖರ್ಚು ಆಗ್ಬೋದು ಅಷ್ಟೇ. ಓಡಾಟ ನಮ್ಮ ಶ್ರಮದ್ದು, ಒಂದು 18 ಲಕ್ಷ ನಿಮಗೆ ಲಾಭ. ಈ ನರ್ಸರಿಯನ್ನ ಎಷ್ಟು ವರ್ಷದಿಂದ ಮಾಡ್ತಿದ್ರೆ ತೆಂಗಿನ ನರ್ಸರಿ? ನಾನು ಒಂದು 8-10 ವರ್ಷದಿಂದ ನನಗೆ ಒಳಂಸಿಪುರ ಎಲ್ಲ ಕಡೆ ಕೃಷಿ ಇಲಾಖೆಗೆ ಕಾಯಿ ತಗೊಂಡೋಗ್ತಾ ಇದ್ರು. ನಾನೀಗ ಒಂದು 4-5 ವರ್ಷದಿಂದ ಮಾಡ್ತಾ ಇದ್ದೀನಿ. ಉತ್ತಮವಾದ ಸೆಲೆಕ್ಟ್ ಮಾಡಿ ಒಂದು ಒಳ್ಳೆ ಫಲವತ್ತಾದ ಕಾಯಿನ ಹುಡುಕಿ ಮಾಡೋಂಥ. ಯಾಕೆಂದ್ರೆ ರೈತರಿಗೆ ಏನಾಗುತ್ತೆ, ಒಂದು ಹೆಣ್ಣು ಒಳ್ಳೆ ಹೆಣ್ಣು ಬೇಕು ಅಂದರೆ ನಾವು ಎಲ್ಲೆಲ್ಲೋ ಹುಡ್ಕೊಂಡು ನೋಡ್ಕೊಂಬರ್ತೀವಿ. ರೈತರು ಏನು ಮಾಡ್ತಾ ಇದ್ದಾರೆ, ಎಲ್ಲೋ ಸಿಕ್ಕಿದ್ದು ಎಲ್ಲೋ ನೆಟ್ಟಿದ್ದನ್ನು ಯಾವುದೋ ಒಂದು ಗಿಡ ತಂದು ನೆಡ್ತಾ ಇದ್ದಾರೆ. ಯಾಕೆಂದರೆ ಇದೊಂದು 100 ವರ್ಷ ಬೆಳೆಯುವಂಥ ಮರಗಳು. ಎಲ್ಲೋ ಒಬ್ಬರು ಸ್ನೇಹಿತರು ಬಂದಾಗ 8 ವರ್ಷ ಯಾವುದೋ ಒಂದು ಗಿಡ ನೆಟ್ಟಿ ಅವ್ರ ಶ್ರಮ ವೇಸ್ಟ್ ಆಗಿ ಪಾಪ ಎಲ್ಲೋ ಅಳಲು ತೋಡ್ಕೊಂಡ್ರು. ಆಗ ನನ್ನ ಮನಸ್ಸಿಗೆ ಬಂತು, ಪಾಪ ಒಂದು ನಂದು ಒಂದು 50 ವರ್ಷ ಇರೋದ್ರಿಂದ ನಾನು ಒಳ್ಳೆ ಕಾಯಿ ಕೊಡಬೇಕು ಅಂತ ಮನಸ್ಸಿಗೆ ಬಂದ್ರಿಂದ ನಾನು ಒಂದು 40 ಗರಿ ಇರೋಂಥದ್ದನ್ನು ಹೆಲ್ತಿ ಮರ ಮತ್ತು ಮೊಟ್ಟೆ ಆಕಾರ ಒಂದು ಗೊನೆನು ಕೂಡ ಬಗ್ಗಿರಬಾರ್ದು ಇಂಥ ಕಾಯನ್ನೇ ಸೆಲೆಕ್ಟ್ ಮಾಡಿ ಒಂದು 5,000-6,000 ಹಾಕ್ತೀನಿ. ತುಂಬ ಜನ ಖುಷಿ ಪಟ್ಟು ನಾನು ಯಾವುದೇ ಥರದ್ದು ಗೊಬ್ಬರಗಳನ್ನೂ ಹಾಕಲ್ಲ ಏನೂ ಹಾಕಲ್ಲ, ಆ ಕಾಯಿ ನೆಟ್ಟಿದ್ದನ್ನು ಅದೇ ಅದ್ರ ತನ ಅದ್ರ ಶಕ್ತಿ ಇದರಲ್ಲೇ ಬರಬೇಕದು, ಆಗ ಅದು ಕರೆಕ್ಟಾಗಿದೆ ಅಂತ. ನಾವು ಕೃತಕವಾಗಿ ಏನು ಕೊಡಬಾರ್ದು, ಅದರಲ್ಲಿ ಏನಾದರೂ ಶಕ್ತಿ ಇದ್ರೆ ಖಂಡಿತ ಬರುತ್ತೆ ಅದು ಕಾಯಿ. ನೀವೇ ನೋಡ್ತಾ ಇದ್ರೆ ತೆಂಗಿ ಸಸಿ ಎಲ್ಲ ಅವೆಲ್ಲ 1 ವರ್ಷದ ಸಸಿ 2 ವರ್ಷದ ಸಸಿ ಕಡೆ ಕಾಣ್ತಾ ಇದೆ. ಅಂದ್ರೆ ಕಾಯಲ್ಲಿ ತಾಕತ್ತಿದ್ರೆ ಖಂಡಿತ ಚೆನ್ನಾಗಿ ಬರುತ್ತೆ. ಈ ನರ್ಸರಿ ಕೆಲಸ ಯಾವಾಗ ಪ್ರಾರಂಭ ಮಾಡ್ತೀರಾ, ಕಾಯಿ ಸೆಲೆಕ್ಷನ್ ಯಾವಾಗ ಮಾಡ್ತೀರಾ, ಅದನ್ನ ಹೇಗೆ ಮಾಡ್ತೀರಾ, ಅದ್ರ ಬಗ್ಗೆ ಒಂಚೂರು ವಿವರವಾಗಿ ಹೇಳಿ. ನಾವು ಸೆಪ್ಟೆಂಬರ್ ಕೊನೆ ಅಂತಲ್ಲಿ, ಯಾಕೆಂದ್ರೆ ಮಳೆಗಾಲದಲ್ಲಿ ಮಾಡಬಾರ್ದು. ಮಳೆಗಾಲದಲ್ಲಿ ಏನಾಗುತ್ತೆ, ನೀರು ಡ್ರೈ ಆಗಲ್ಲ, ಕಣ್ಣಿಗೆಲ್ಲ ನೀರು ಇಳಿದು ಅದಕ್ಕೆಲ್ಲ ಫಂಗಸ್ ಎಲ್ಲ ಬಂದು ಹುಟ್ಟಲ್ಲ ಮೊಳಕೆಗಳು. ನಾವು ಸೆಪ್ಟೆಂಬರು ಒಳ್ಳೆ ಟೈಮ್ ಅದು, ಕೊನೆ ಇದಿರುತ್ತಲ್ಲ ಸೆಪ್ಟೆಂಬರು ಡಿಸೆಂಬರ್ ಟೈಮಲ್ಲಿ ಅದು ಒಳ್ಳೆ ಟೈಮ್ ಅದು. ನೀರು ಡ್ರೈ ಆಗುತ್ತೆ, ಬೇಸಿಗೆ ಶುರು ಆಗೋದ್ರಿಂದ ಅದು ಬೇಗ ಡ್ರೈ ಆಗಬೇಕು ಮೊಳಕೆ ಬರೋದಕ್ಕೆ, ಅದು ಸೂಕ್ತವಾದ ಸಮಯ. ಅದು ಕೆಲವರೆಲ್ಲ ಮುಂಚೆನೆ ಹಾಕ್ತಾರೆ, ಅದು ಆ ಥರ ಹಾಕಬಾರ್ದು. ಸೆಪ್ಟೆಂಬರೇ ಸೂಕ್ತವಾದ ಟೈಮ್. ಆ ಸೆಪ್ಟೆಂಬರ್ ಹಾಕಿದ್ರೆ ನಮಗೆ ಜೂನಿಗೆ ಮಳೆ ಕೊಡೋದಕ್ಕೆ ಪ್ರಾರಂಭ ಆಗುತ್ತೆ. ಅದನ್ನ ಹೇಗೆ ಹಾಕ್ತೀರಾ ಅಂತ ಅಂದ್ರೆ ಭೂಮಿಗೆ ಹೂಣ್ತೀರಾ ಅಥವಾ ಏನ್ ಮಾಡ್ತೀರಾ? ಹೇಗೆ ಸ್ವಲ್ಪ ಮರಳು ಮಿಕ್ಸ್ ಮಾಡಿ ಸ್ವಲ್ಪ ಕೀಳೋದಕ್ಕೆ ಸುಲಭ ಆಗಿ ಸ್ವಲ್ಪ ಮನಕ್ಸ್ ನೆಡ್ತೀವಿ. ಅಂದ್ರೆ ಫುಲ್ ಸ್ಟ್ರೈಟ್ ನೆಡಲ್ಲ, ಸ್ವಲ್ಪ ಮನಕ್ಸ್ ನೆಡ್ತೀವಿ, ಕೀಳೋದಕ್ಕೆಲ್ಲ ಯೂಸ್ ಆಗ್ಲಿ ಅಂತ. ಆಮೇಲೆ ಕಣ್ಣಿಗೆ ನೀರು ಬೀಳಲ್ಲ ಆತರ ಮನಕ್ಸೋದ್ರಿಂದ. ನಾವು ಉದ್ದ ನಿಲ್ಟ್ರೆ ಏನಾಗುತ್ತೆ, ಬೇಗ ಮಳೆ ಬಿದ್ರೆ ಅದು ಕಣ್ಣಿಗೆ ನೀರು ಇಳಿದು ಬಿಡುತ್ತೆ. ಹಾಗಾಗಿ ಸ್ವಲ್ಪ ಮನಕ್ಸ್ ಏನಿಟ್ರೆ ತುಂಬಾ ಚೆನ್ನಾಗ್ ಬರುತ್ತೆ. ಎಷ್ಟು ಅಂತರ ಕೊಡ್ತೀರ ಕಾಯಿಂದ ಕಾಯಿಗೆ? ನಾವು 1 ಅಡಿ 1.5 ಅಡಿ ಕೊಡ್ತೀವಿ ಸರ್. ಸ್ವಲ್ಪ ಅದು ಸ್ಪೇಸ್ ಇದ್ದಷ್ಟು ನಮ್ಗೆ ಗೆಡ್ಡೆ ಮೋಪಾಗಿ ಬರುತ್ತೆ.

ರೈತ ಬಾಂಧವರೇ, ಇಲ್ಲಿಗೆ ಇಂದಿನ ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮ ಮುಕ್ತಾಯವಾಯಿತು. ಮತ್ತೆ ನಾಳಿನ ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ಇದುವರೆಗೆ ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸುವ ಕಿಸಾನ್ ವಾಣಿ ಕೃಷಿ ರಂಗ ಪ್ರಸಾರವಾಯಿತು. ಆಕಾಶವಾಣಿ ಹಾಸನ ಎಫ್ಎಂ ಕಾರ್ಯಕ್ರಮ ವಿವರಣೆ ಕೇಳುಗರೆ, ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಗೂ ನಾಳಿನ ಪ್ರಸಾರದಲ್ಲಿ ಮೂಡಿಬರುವ ಕಾರ್ಯಕ್ರಮಗಳ ಪರಿಚಯ. 6:20 ಗಾನಾಂತರಂಗ, ಜನಪ್ರಿಯ ಹಾಡುಗಳ ಹಿಂದಿನ ರೋಚಕ ಕತೆ, ಪ್ರಸ್ತುತಿ ಎಂ ಶಿವಕುಮಾರ್. 6:51 ಚಿತ್ರಗೀತೆಗಳನ್ನು ಕೇಳಬಹುದು. 7:45 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಸಮಾಚಾರ ದರ್ಶನ. 9:00 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಯುವ ಕಾರ್ಯಕ್ರಮ, ಇದರಲ್ಲಿ ದಾವಣಗೆರೆ ಜಿಲ್ಲೆ ಜಗಳೂರಿನ ಕಿರುಚಿತ್ರ ನಿರ್ಮಾಪಕ ಸದಾತ್ ಎಂ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ಸಂದರ್ಶಕರು ರೇಣುಕಾ ಪ್ರಕಾಶ್. 9:30 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ರಾಷ್ಟೀಯ ಸಂಗೀತ ಕಾರ್ಯಕ್ರಮ. ಇನ್ನು ನಾಳಿನ ಬೆಳಗಿನ ಪ್ರಸಾರದಲ್ಲಿ 6:05 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಚಿಂತನ, ಬೇಲೂರು ರಾಮಮೂರ್ತಿ ಅವರಿಂದ. 6:20 ಸ್ತುತಿ ಮಲ್ಲಿಕ, ಭಕ್ತಿಗೀತೆಗಳ ಕಾರ್ಯಕ್ರಮ. 6:45 ರೈತರಿಗೆ ಸಲಹೆ. 6:50 ಭಾವಗೀತೆಯನ್ನ ಕೇಳಬಹುದು. 7:15 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಪ್ರಾಯೋಜಿತ ಕಾರ್ಯಕ್ರಮ ಸಮಗ್ರ ವಿಕಾಸಕ್ಕಾಗಿ ದಿಟ್ಟ ಹೆಜ್ಜೆ, ಪ್ರಾಯೋಜಕರು ವಿಕಾಸ ಅಕಾಡೆಮಿ ಕಲಬುರಗಿ. 7:45 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಪ್ರಾಯೋಜಿತ ಕಾರ್ಯಕ್ರಮ ನಿತ್ಯ ವಿಜ್ಞಾನ, ಪ್ರಾಯೋಜಕರು ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಪ್ರೋತ್ಸಾಹಕ ಸೊಸೈಟಿ. 7:50 ಗುರು ಶಿಷ್ಯರು ಚಿತ್ರದ